Thank you. ಸುಕುಮಾರ ಮನಮೋಹನ ಕರ ನಂದ ಸುಕುಮಾರ ಮನಮೋಹನ ಕರ ಪ್ರಣಾವರ ಕರ ತುಳಸಿ ಕರ ಪ್ರಣಾವರ ಕರ ತುಳಸಿ ಕರ ಗಿರಿಧರ ಗೋಪಾಲ ಸರೋವಿಕಾರ ಮೀರಾ ಮಾನಸ ಸರೋವಿಕಾರ